ಟ್ರಿಪ್ಪಲ್ಲಿ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತೆ ಅದು ತೊಂದರೆ ಬೇಗ ಕೆಲಸ ಆಗ್ತದೆ, ಎಲ್ಲ ಎಲ್ಲ ಎಲ್ಲ ಎಲೆಗಳಿಂದ ಬುಡದಿಂದ ಎಲ್ಲದಕ್ಕೂ ಹೋಗ್ತದೆ. ಒಂದು ಪಾಯಿಂಟ್ ಅಲ್ಲಿ ಡ್ರಿಪ್ ನೀರು ಹನಿ ಕೊಟ್ಟರೆ ಸಾಕಾಗ್ತದೆ ಅಥವಾ ಎರಡು ಮೂರು ಬಿಡಬೇಕು? ಒಂದು ಗಿಡಕ್ಕೆ ಒಂದು ಪಾಯಿಂಟ್, ಅದು ಸ್ಪ್ರೇಯರ್ ತರ ಹಾರ್ತದಲ್ಲ ಆ ತರ ಟ್ರಿಪ್, ಆ ತರ ಸ್ಪ್ರೇಯರ್ ತರ ಹಾರ್ತದೆ ಅದು. ಒಂದು ಟ್ರಿಪ್ ಅಂದ್ರೆ ಅಡಿಕೆ ಮರಕ್ಕೆ ಹನಿ ಹನಿ ಅಲ್ಲ, ಸ್ಪ್ರೇಯರ್ ತರ ಹಾರ್ತದೆ ಹೀಗೆ ರೌಂಡ್. ಆಮೇಲೆ ಕಳೆ ನಿರ್ವಹಣೆ ಎಲ್ಲ ಹೇಗೆ? ಕಳೆ ನಾವು ಕಳೆ ಬರೆದ್ರೆ ಕೀಳ್ತಾ ಇರ್ತೇವೆ, ಅದಕ್ಕೆ ಬೇರೆ ಅಂತ ಇಲ್ಲ, ಸಣ್ಣ ಸಣ್ಣದಿರುವಾಗಲೇ ಕಿತ್ತು ತೆಗಿತೇವೆ. ಒಂದ್ ದಿನ ಹೂ ಕೊಯ್ಯುವಾಗ್ಲೂ ಬುಡ ನೋಡ್ತಾ ಇರ್ತೀವಲ್ಲ, ಒಂದ್ ಸಣ್ಣ ಪುಟ್ಟದ್ದು ಕಿತ್ತು ಬಿಸಾಕ್ತೇವೆ. ಮತ್ತೆ ಒಂದಿನ ಅದಕ್ಕೆ ವಾರದಲ್ಲಿ ಒಂದಿನ ಅದು ಕ್ಲೀನ್ ಮಾಡ್ಲಿಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡ್ತೇವೆ ಮಲ್ಲಿ ಗಿಡದ ಹತ್ರ. ಈಗ ವಾರ್ಷಿಕವಾಗಿ ನೋಡಿದ್ರೆ ನಿಮಗೆ ಇದು ಹೆಚ್ಚು ಲಾಭದಾಯಕ ಅಂತ ಅನಿಸ್ತದೆ, ಮತ್ತೆ ಎಷ್ಟು ಖರ್ಚು ಬರ್ತದೆ ಮಲ್ಲಿಗೆ ಕೃಷಿಗೆ? ಮಲ್ಲಿಗೆ ಲಾಭದಾಯಕವೇ, ಖರ್ಚು ಅಂದ್ರೆ ನಮ್ಮ ಲೈಫ್ ಸಾಗಿಸ್ಬೋದು, ಒಬ್ಬರ ಜೀವನವನ್ನು ಸಾಗಿಸ್ಬೋದು. ಒಂದು ಸಣ್ಣ ಜಾಗದಲ್ಲಿ ಒಂದು ಕುಟುಂಬವನ್ನು ಸಾಗಿಸ್ಬೋದು, ಅಷ್ಟು ಒಳ್ಳೆ ಆದಾಯ ಸಿಗ್ತದೆ ಅದರಲ್ಲಿ. ಈಗ ಒಬ್ಬರೇ ನಿರ್ವಹಣೆ ಮಾಡುದಿದ್ರೆ ಎಷ್ಟು ಗಿಡಗಳನ್ನು ನಿರ್ವಹಣೆ ಮಾಡಬಹುದು? 50 ಗಿಡ ಸಹ ಮಾಡ್ಬೋದು, ಒಬ್ಬರೇ 50 ಗಿಡ ಸಹ ಮಾಡ್ಬೋದು. ಇನ್ಕಮ್ 20,000-30,000 ಒಂದು ಒಂದ್ ವರ್ಷ 2 ವರ್ಷ 3 ವರ್ಷ ಗಿಡ ಆದ್ಮೇಲೆ 20,000 ಸಹ ತಕೊಂಡಿದ್ದಾರೆ ಗಿಡದಲ್ಲಿ. ಮನೆಯವರೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದು. ನಮ್ಮ ಮನೆಯಲ್ಲಿ ಆಚೆ ಕಮ್ಮನ ಮನೆಯವರೆಲ್ಲ ಬಂದು ಕೋಆಪರೇಟ್ ಮಾಡಿ ತೆಗಿತಾರೆ. ಕೊಯ್ಲಿಗೆ ಬಂದ ಶಾಲೆಗೆ ಹೋಗುವ ಮಕ್ಕಳು ಸಹ ಹೂ ಕಟ್ಟಿ ಹೋಗ್ತಾರೆ, ಅವರಿಗೆ ಒಂದು ಬಸ್ ಖರ್ಚೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಹಳ ಸಂತೋಷ ಜೀವನ್ ಪೂಜಾರಿಯವರೇ, ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ರಿ, ಇದರಿಂದ ಲಾಭದಾಯಕವಾಗಿ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಎನ್ನುವಂತ ಒಂದು ಅನುಭವದ ಮಾತನ್ನು ಕೂಡ ಹೇಳಿದ್ರಿ. ತುಂಬಾ ಧನ್ಯವಾದ, ನಮಸ್ಕಾರ. ಇದುವರೆಗೆ ಮಲ್ಲಿಗೆ ಕೃಷಿಯ ಬಗ್ಗೆ ಕೊಕ್ಕರ್ಣೆಯ ಜೀವನ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೇಳಿ ಅಂಜಲಿ ಗಣೇಶ್ ಹಾಡಿರುವ ಭಕ್ತಿಗೀತೆ. ಮತಿ ಸರಸ್ವತಿ ಕೊಡುಬೇಗ ದಿವ್ಯ ಮತಿ

ಯಾರ ಅಂಜಿಕೆ ಇಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ ನಾರಾಯಣ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ ನಿಮ್ಮ ನಮ್ಮ ಭಾಗ್ಯ ದೊಡೆಯ ನಿಮ್ಮ ನಮ್ಮ ಭಾಗ್ಯ ದೊಡೆಯ ಪುರಂದರ ವಿಠಲ ನಮ್ಮ ನಿಮ್ಮ ಭಾಗ್ಯ ದೊಡೆಯ ಪುರಂದರ ವಿಠಲ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ ನಿಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಉತ್ತಮ್ ಕುಮಾರ್ ಅವರು ಹಾಡಿದ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಅನಸೂಯ ಪಾಠಕ್ ಅವರು ಹಾಡಿರುವ ಭಕ್ತಿಗೀತೆ. ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಗುರುತಿಗೆ ಬಾಹೋರಂಥವರಾಗಿ ಸಿರಿ ರಮಣನ ಸದ ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 51,000 ಗರಿಷ್ಠ 54,000, ಹೊಸ ಅಡಿಕೆ ಕ್ವಿಂಟಾಲಿಗೆ 39,000 44,000, ಕೋಕಾ 25,000 32,200, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ ಕನಿಷ್ಠ 7,500 ಗರಿಷ್ಠ 10,500, ತೆಂಗಿನಕಾಯಿ 1ನೇ ವರ್ಗ 1,000 15,500 18,000, 2ನೇ ವರ್ಗ 10,000 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,100 2,750, ಕಟ್ಟ ಸಾಂಬಾರ್ ಕನಿಷ್ಠ 2,850 ಗರಿಷ್ಠ 3,050, ಐಆರ್8 2,550 3,000, ಭತ್ತ ಆಮದು ಕ್ವಿಂಟಾಲಿಗೆ 1,700 1,800, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,100 4,200, ಕೆಂಪು ಕ್ವಿಂಟಾಲಿಗೆ 3,900 ಗರಿಷ್ಠ 4,000, ಕಪ್ಪು 4,100 4,200, ಮೆಣಸು ಆಮದು ಕ್ವಿಂಟಾಲಿಗೆ 14,500 19,000, ಕಾಳು ಮೆಣಸು ಕ್ವಿಂಟಾಲಿಗೆ 35,000 38,500, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ ಕನಿಷ್ಠ 8,500 10,000, ಬಾಳೆಕಾಯಿ ಮೈಸೂರು ಕನಿಷ್ಠ 2,000 ಗರಿಷ್ಠ 2,600, ಕದಳಿ ಸ್ಥಳೀಯ 2,500 3,500, ಗಾಳಿ ಕ್ವಿಂಟಾಲಿಗೆ ಕನಿಷ್ಠ 2,000 2,600, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 4,500 ಗರಿಷ್ಠ 5,500. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಯೋಗೀಶ್ ಶರ್ಮಾ ಹಾಡಿರುವ ಕನಕದಾಸರ ಕೀರ್ತನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ.